ಈಗ ನಮ್ಮ ನಿಲಯದಿಂದ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವಿಷಯ ಹೆತ್ತು ಹೊತ್ತವರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಎತ್ತು ಒತ್ತವರ ದಿನ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು, ತಾಯಿ ದೇವರೆಂದು ಜನರು ನಂಬುತ್ತಿರುವರು. ಮನೆ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಜನರು ಧನ್ಯರು. ತಾಯಂದಿರ ದಿನ ಆಗಿ ತಿಂಗಳಾಯ್ತು, ಆಗ್ಲೇ ತಂದೆಯರ ದಿನ ಕೂಡ ಬಂತು. ಇನ್ನೂ ಅಮ್ಮನ ದಿನ ನೆನಪು ಮಾಡ್ಕೊಳ್ತಾ ಇದ್ದೀಯಲ್ಲ ಗಂಗಮ್ಮ. ಇದ್ರಲ್ಲಿ ನೆನಪು ಮಾಡ್ಕೊಳಕ್ ಏನೈತೆ ಶಿವಣ್ಣ, ಜಗತ್ನಲ್ಲಿ ಎಲ್ಲಾದ್ರೂ ಅಮ್ಮನ್ನ ಮರೆಯೋಗೋದುಂಟೆ? ಎಂತ ಅರ್ಥಪೂರ್ಣವಾದ ಪದ್ಯವ ಇದು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಶಾಲೆದು ಓದಿದ ನೆನಪು. ಅವಾಗಿನ ಪಠ್ಯಗಳೇ ಆಗಿರ್ತಾ ಇದ್ವು. ವಾತ್ಸಲ್ಯ, ಸ್ಫೂರ್ತಿ, ಸೋದರ ಭಾವನೆ, ಗೌರವ ಇತ್ಯಾದಿ ಒಳ್ಳೊಳ್ಳೆ ಸಂದೇಶಗಳನ್ನ ಸಾರ್ತಾ ಇದ್ವು. ಹ್ಮ್, ಹೌದು ಗಂಗಮ್ಮ. ಇಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಇಲ್ಲಿ ಮಿಂಚಿನ ಸಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ ಅನ್ನೋ ಪದ್ಯ ಎಷ್ಟು ಚೆನ್ನಾಗಿತ್ತು. ಧರಣಿ ಮಂಡಲ ಮಧ್ಯದೊಳಗೆ ನಾವು ಎಳೆಯರು, ನಾವು ಗೆಳೆಯರು, ಎಂಥಾ ಹಾಡುಗಳವ. ಕಾಗೆಯೊಂದು ಆರಿ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿದ್ದ ಮಾಂಸವನ್ನು ತಿನ್ನ ತೊಡಗಿತು. ಚಂದಿರನೇಕೆ ಓಡುವ ನಮ್ಮ ಮೋಡಕೆಯದರಿಹನೇ, ಇಂಜಿದ ಆಳೆಯು ಮೋಡಗಳಾಗಿ ಗಾಳಿಗೆ ಆರಿಯುದೆ. ಎಷ್ಟು ಸೊಗಸಾಗಿದ್ವಪ್ಪ. ಅಲ್ಕಡವ, ನನ್ನ ಮನ್ಸೀಗ ಸಣ್ಣ ಮಕ್ಕಳದಾಗ್ಬಿಡ್ತವ. ಆ ಎಳೆ ವಯಸ್ಸಿಗೆ ಜಾರ್ಬಿಟ್ಟೆ ನಾನಂತಿವೆ. ಅದೊಂದ್ ಸುವರ್ಣ ಯುಗ ಬಿಡು ಗಂಗಮ್ಮ. ಅದಿರ್ಲಿ, ಮೇ 2ನೇ ಭಾನುವಾರ ತಾಯಿ ದಿನ ಆಯ್ತು. ಜೂನ್ 15ಕ್ಕೆ ತಂದೆಯರ ದಿನ ಬಂತು. ಏನ್ ತಯಾರಿ ಮಾಡಿದೀಯಾ? ಅದಕ್ಕೆ ತಯಾರಿ ಯಾಕೆ ಶಿವಣ್ಣ, ಅದ್ರ ಪಾಡಿಗೆ ಅದು ಕ್ಯಾಲೆಂಡರ್ನಲ್ಲಿ ಬರುತ್ತೆ ಹೋಗುತ್ತೆ. ಅದರರ್ಥ ನಾನು ಅದನ್ನ ವಿರೋಧ ಮಾಡ್ತಾ ಇದ್ದೀನಿ ಇನ್ನೋ ಅನ್ಕೋಬೇಡ ಕಣಪ್ಪ. ಹ್ಞೂ ಕಣವ, ತಾಯಂದಿರ ದಿನ ಆದ್ರೆ ಇರ್ಲಿ, ತಂದೆಯರ ದಿನ ಬೇಡ ಅಂತಾರೆ ಅಂತ ತಪ್ಪು ತಿಳ್ಕೊಬೇಡ ಕಣಪ್ಪ. ಮತ್ತೆ ನಾವೇನು ತಾಯಂದಿರ ದಿನ ಕೂಡ ವಿಶೇಷವಾಗಿ ಆಚರಣೆ ಮಾಡ್ಲಿಲ್ವಲ್ ತಗ. ಎಲ್ಲಾರು ಉಂಟ ತಗೊಳ್ರವ, ಅದ್ರಲ್ಲಿ ತಪ್ಪು ತಿಳಿಯಕೇನೈತಿ ಹೇಳ್ರಿ. ನಾವ್ ಯಾವತ್ತಾನೆ ತಾಯಿ ದಿನ, ತಂದೆ ದಿನ, ಅಜ್ಜ ಅಜ್ಜಿ ದಿನ, ಮಕ್ಳು ಮೊಮ್ಮಕ್ಳು ದಿನ ಅಂತ ಆಚರಣೆ ಮಾಡಿದೀವಿ ಹೇಳು. ಈ ತರ ನಾಯಿ, ಬೆಕ್ಕು, ಓತಿಕೇತ, ಔರಾಣಿ, ಕಾಗೆ, ಗೂಬೆ, ಹದ್ದು, ಇರುವೆ, ಗೆದ್ಲು, ನೊಣ, ಸೊಳ್ಳೆ, ಹಿಂಗೆ ಎಲ್ಲದಕ್ಕೂ ಒಂದೊಂದು ದಿವಸ ಅಂತ ಆಚರಿಸೋ ಪದ್ಧತಿ ಮೊದ್ಲೆಲ್ಲ ಅಷ್ಟಾಗಿ ಇರ್ಲಿಲ್ಲ ಕಣವ. ಇರ್ಲಿಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಮುಖ್ಯವಾದ ಕೆಲವು ದಿನಗಳು ಇರ್ತಾ ಇತ್ತು. ಅದಕ್ಕೂ ಒಂದು ಅರ್ಥ, ಮಹತ್ವ ಇರ್ತಿತ್ತು ಕಣ್ರವ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ವಿಷಯಗಳ ಮಹತ್ವ ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ದಿನಾಚರಣೆಗಳನ್ನ ಆಚರಣೆ ಮಾಡ್ತಾರೆ. ಜೂನ್ 21ನೇ ತಾರೀಕು ಯೋಗ ದಿನ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾರಲ್ಲ, ಹಂಗೆ ಶಿಕ್ಷಕರ ದಿನ ಅಂತೂ ನಾವೆಲ್ಲ ಚಿಕ್ಕವರಾಗಿದ್ದಾಗ ಎಷ್ಟು ಸಂತೋಷ ಸಂಭ್ರಮದಿಂದ ಆಚರಿಸ್ತಾ ಇದ್ದು ಅಲ್ವಾ? ಅದನ್ನೇನು ಹೇಳೋದು, ದೊಡ್ಡ ಹಬ್ಬದ ತರ ಮಾವಿನೆಲೆ, ಬಾಳೆಕಂದು, ಹೂವು, ರಂಗೋಲಿ, ಬಣ್ಣ ಬಣ್ಣದ ಕಾಗದ ಇದನ್ನೆಲ್ಲ ತಂದು ಭಾಷಣ ಮಾಡಿ ಸಿಹಿ ತಿಂಡಿ ತಿಂತಿದ್ವಿ. ಏ ಸುಮ್ನಿರವ, ನಾನಂತೂ ಈ ಭಾಷಣ ಯಾಕಾದ್ರೂ ಮಾಡ್ತಾರೋ, ಸಿಹಿ ತಿಂಡಿ ಕೊಟ್ರೆ ಸಾಕು ಅಂತ ಕಾಯ್ತಾ ಇರ್ತಿದ್ದೆ ನೋಡವ. ಸ್ವತಂತ್ರ ದಿನಾಚರಣೆ ಬಂತು ಭಾರಿ ಜೋರಾಗಿ ಹಮ್ಮಿಕೊಳ್ತಾ ಇದ್ದು ಅಲ್ವಾ? ಬೆಳಿಗ್ಗೆ ಸ್ವತಂತ್ರ ದಿನ ಅಂತ ರಾತ್ರಿ ಅರ್ಧ ಹೊತ್ತಿಗೆ ಎದ್ದು ಕುತ್ಕಂತ ಇದ್ದೆ. ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಇವೆಲ್ಲ ದಿನಗಳಲ್ಲಿ ನಮ್ಮ ಬದುಕಿನ ಒಂದು ಮುಖ್ಯವಾದ ಭಾಗವೇ ಆಗಿದ್ದು ಅಲ್ವಾ? ನಮ್ಮ ನಮ್ಮ ಮನೆಗಳಿಂದ ಹೂವು ಹಣ್ಣು ಎಲ್ಲಾ ಪೈಪೋಟಿ ಮೇಲೆ ತಗೊಂಡೋಗ್ತಾ ಇದ್ದಿರ್ಲಿಲ್ವಾ? ಏ ನಾನಂತೂ ಯಾರಿಗೂ ಗೊತ್ತಾಗ್ದಂಗೆ ಯಾರ ಇತ್ಲಲ್ಲೋ ಕದ್ದುಗಳನ್ನ ಕಿತ್ಕೊಂಡು ಮೇಷಗಳು ನೋಡ್ಲಿ ಅನ್ನೋ ತರ ಸಾ ಹೂವ ನಾನ್ ತಂದಿನಿ ಅಂತ ವೆರಿ ಗುಡ್ ಅನ್ನೋ ತನಕ ಅವ್ರ ಹಿಂಬಾಲ್ ಬಿಡ್ತಿರ್ಲಿಲ್ಲ ಅಂತೀನಿ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನವ ಮೈಸೂರು ಮೆರೆದಿದೆ ನೋಡುಬ, ಜಯ ಜಯವಾಗಲಿ ನಾವು ಬಾಳುವ ಅನ್ನೋ ಹಾಡನ್ನ ಯಾವಾಗ್ಲೂ ನಾನೇ ತಾನೇ ಹಾಡ್ತಾ ಇದ್ದಿದ್ದು. ಇವತ್ತು ಇಂತಹ ದಿನಾಚರಣೆ ಇದೆ, ಇದಕ್ಕಾಗಿ ತಾವೆಲ್ಲರೂ ಬಂದು ಭಾಗವಹಿಸಬೇಕಾಗಿ ಪ್ರಾರ್ಥನೆ ಅಂತ ಪುಸ್ತಕಕ್ಕೆ ಹೆಡ್ಮಾಸ್ಟರ್ ಬರೆದ್ಕೊಡರಲ್ಲ, ಅದಕ್ಕೆ ಊರಿನ ಮುಖ್ಯಸ್ಥರ ಸಹಿ ಹಾಕಿಸ್ಕೊಂಡು ಬರೋಕೆ ನಾನು ಮುಂದೆ ತಾನ್ ಮುಂದೆ ಅಂತ ಮ್ಯಾಲ್ ಮ್ಯಾಲ್ ಬಿದ್ದು ಹೋಗ್ತಾ ಇದ್ದು. ಹಿಂಗ್ ನಾ ಮೊದ್ಲು ನೀ ಮೊದ್ಲು ಅಂತ ಓಡೋಗಕ್ ಹೋಗಿ ಅದ್ ಯಾರನ್ನೋ ಬೀಳ್ಸಿ ಅವ್ರ ಕಾಲು ಹುಲ್ಲೆಲ್ಲ ಮುರಿದು ಹೆಡ್ಮಾಸ್ಟರ್ ತವ ಸರಿಯಾಗಿ ಬೈಸ್ಕೊಂಡಿದ್ದೆ ಅಲ್ವಾ ಶಿವಣ್ಣ? ಕನ್ನಡ ರಾಜ್ಯೋತ್ಸವ ದಿವಸ ಮೇಷ್ಟ್ರು ಬೀರ್ಗುಡ್ನಲ್ಲಿ ಕಿತ್ ಚಾಕ್ಲೇಟ ಕದಿಯೋಕ್ ಹೋಗಿ ನಾನು ಪಿ ಮೇಷ್ಟ್ರು ಕೈಲಿ ಸಿಕ್ಕಾಕೊಂಡು ಬಾಸುಂಡೆ ಬರೋ ತನಕ ಬಾರಿಸ್ಬಿಟ್ಟಿದ್ರು ಗೊತ್ತೇನವ? ಹೂ ಜೇಮ, ನನಗೆ ಇನ್ನು ಚೆನ್ನಾಗಿ ನೆನಪಿದೆ. ನಾವೆಲ್ಲ ಸೇರ್ಕೊಂಡು ಜಯ ಬಿಸ್ಕೆಟ್ ಸಾಕ ಇನ್ನು ಬೇಕಂತ ರೇಗ್ಸಿದ್ದು, ನೀನು ಕೋಲ್ ತಗೊಂಡ್ ನಮ್ಮನ್ನ ಹೊಡೆದಿದ್ದು ಯಾರ್ ಮರೆಯಕ್ಕಾಗುತ್ತೆ ಹೇಳು. ಅದಿರ್ಲಿ, ಈ ನಮ್ಮೂರಲ್ಲಿ ಒಬ್ರು ಯಜಮಾನರಿದ್ರಲ್ಲವ, ಅವರು ಯಾರು ಕರೆಯದೆ ಹೋದ್ರು ಎಲ್ಲಾ ದಿನಾಚರಣೆಗೂ ಕಡ್ಡಾಯವಾಗಿ ತಾವೇ ಬಂದು ಬ್ಯಾಡ ಕಣಪ್ಪ ಬ್ಯಾಡ ಕಣಪ್ಪ ಅಂದ್ರು ಭಾಷಣ ಮಾಡೇ ಮಾಡೋರು. ಆ ಭಾಷಣ ನಮಗೆ ಬಾಯ್ಪಾಠ ಆಗಿತ್ತು, ಇನ್ನೂ ಮರ್ತಿಲ್ಲ ಮಾರಾಯ. ಓ ಕಣವ, ಮಹಿಳೆಯರೇ ಮಾನಿಯರೇ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಇವ್ರೇ, ಊರಿನ ಮುಖ್ಯಸ್ಥರಾದ ಅವರೇ, ಮತ್ತೊಬ್ಬ ಮುಖ್ಯಸ್ಥರಾದ ಇವ್ರೇ, ಇನ್ನೊಬ್ಬ ಮುಖ್ಯಸ್ಥರಾದ ಅವರೇ, ಆ ಕಡೆ ಇರೋರೆ ಈ ಕಡೆ ಇರೋರೇ, ಹೆಡ್ ಮಾಸ್ಟ್ರೇ ಆ ಮಾಸ್ಟ್ರೇ ಈ ಮಾಸ್ಟ್ರೇ, ಮುಖ್ಯ ಅತಿಥಿಗಳಾದ ಇವರೇ, ವಿಶೇಷ ಅತಿಥಿಗಳಾದ ಅವರೇ, ಊರಿನ ಎಲ್ಲ ನಾಗರಿಕರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದ ಮುಂದಿನ ಭವಿಷ್ಯದ ಭಾವಿ ಪ್ರಜೆಗಳೇ. ಇದೇ ಅರ್ಧ ಗಂಟೆ ಆಗಿಬಿಡೋದು, ಇನ್ನು ನಾವು ಗುಜುಗುಜು ಗುಜುಗುಜು ಅಂತ ಮಾತಾಡಿದ್ದು ಮಾತಾಡಿದ್ದೆ. ದಯಮಾಡಿ ಮಕ್ಕಳು ಸದ್ದು ಮಾಡಬಾರದು, ಶಾಂತವಾಗಿ ಕೂತ್ಕೊಂಡು ಎಲ್ರು ಕೂಡ ಭಾಷಣವನ್ನ ಕೇಳಬೇಕು ಅನ್ನೋದು ಇನ್ನರ್ಧ ಗಂಟೆ ಆಗೋದು. ಅವ್ರ ಮನೇಲೇ ಬೈಯರು, ಅದೇನು ಎಲ್ಲಾದಕ್ಕೂ ಒಂದೇ ಭಾಷಣ ಮಾಡಕ್ ಹೋಗಿ ಮಕ್ಕಳು ಜೀವ ತಿಂತೀಯ. ಆದ್ರೂ ಅವರು ಬಿಡ್ತಾ ಇರ್ಲಿಲ್ಲ. ಏ ಆವಾಗ ನಮ್ಗೆ ಯಾಕಾದ್ರೂ ಬರ್ತಾರಪ್ಪ ಇವ್ರು ನಮ್ದು ತಲೆ ಕೆಡ್ಸಕ್ಕೆ. ಈಗ ನೆನಪ್ ಮಾಡ್ಕೊಂಡ್ರೆ ಅದೇನೇ ಇದ್ರು ಎಷ್ಟು ಉತ್ಸಾಹ ದೇಶ ಪ್ರೇಮ ಇತ್ತು ಅವರಲ್ಲಿ ಅನ್ಸುತ್ತೆ ಅಲ ಗೌರ. ಅವಾಗೆಲ್ಲ ಆಟ ಆಡಿಸಿ ಪೆನ್ನು ಪೆನ್ಸಿಲ್ಲು ನೋಟ್ಬುಕ್ಕು ಇನ್ನೂ ಏನೇನೋ ಬಹುಮಾನ ಕೊಡೋರು. ಅವಾಗ ನನಗೆ ಬಂದ ಒಂದು ಸ್ಟೀಲ್ ಲೋಟನ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಗೊತ್ತಾ. ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಿಕೆ ಹೊಡಿ ಆಟ ಆಡ್ತಾ ಇದ್ರಲ್ಲ, ಅದ್ರಲ್ಲಿ ನಾನು ನಮ್ಮ ಹೆಡ್ ಮೇಸ್ಟರ್ ತಲೆಗೆ ಸರಿಯಾಗಿ ಹೊಡೆದಿದ್ದೆ. ನೀನ್ ಬಿಡಪ್ಪ, ಬೇಕಾಗೆ ಹೊಡೆದಿರ್ತೀಯ. ನಮಿಗಂತೂ ನಮ್ ದೇಶ ಭಾಷೆ ಆದ್ರೆ ಎಷ್ಟು ಅಭಿಮಾನ ಇತ್ತು ಅಂತೀನಿ. ನಮ್ಮ ಉಪಾಧ್ಯಾಯರು ಅದನ್ನೆಲ್ಲ ಮಕ್ಕಳಿಗೆ ಕಲಿಸ್ತಾ ಇದ್ರು. ಆ ಕಾಲ ಮತ್ತೆಲ್ ಬರುತ್ತೆ ಹೇಳ್ರಪ್ಪ? ಅದಕ್ಕೆ ಅಲ್ವಾ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳೋದು. ನಾನು ಒಂದ್ಸರಿ ರನ್ನಿಂಗ್ ರೇಸ್ ನಲ್ಲಿ ಸೆಕೆಂಡ್ ಬಂದಿದ್ದೆ ಗೊತ್ತಾ? ಗೊತ್ತಿಲ್ಲದ ಏನ್ ಗಂಗಮ್ಮ, ಜಯಮ್ಮ ಫಸ್ಟ್, ನೀನ್ ಸೆಕೆಂಡ್, ಆದ್ರೆ ಭಾಗವಹಿಸಿದ್ದರು ಮಾತ್ರ ನೀವಿಬ್ರೆ ಅಲ್ವಾ? ಜಯ ಕರ್ನಾಟಕ, ಜಯ ಕರ್ನಾಟಕ, ಜಯ ಕರ್ನಾಟಕ ಮಾತೆ, ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ಒಂದಿಪೆವು ಜನ್ಮದಾತೆ, ಒಂದಿಪೆವು ಜನ್ಮದಾತೆ ಅನ್ನೋ ಹಾಡನ್ನ ಎಷ್ಟು ಚೆನ್ನಾಗಿ ಆಡ್ತಿದ್ವಿ ಅಂತೀನಿ. ಬರ್ತಾ ಬರ್ತಾ ಪ್ರತಿ ದಿನವೂ ಒಂದೊಂದು ದಿನಾಚರಣೆ ಆಗಿ ಯಾವತ್ತಾವ್ದೋ ಅನ್ನದೇ ಮರ್ತೋಗೈತೆ ಕಣ್ರವ್ವ ನನಗೆ. ಅದರಲ್ಲಿ ಕೆಲವು ತುಂಬಾ ಮುಖ್ಯವಾಗಿರ್ತವೆ ಜಯಮ್ಮ. ಪರಿಸರ ದಿನ, ಭೂ ದಿನ, ಓಜೋ ದಿನ, ಯೋಗ ದಿನ, ಇಂಥವನ್ ಮಾತ್ರ ಮರಿಬಾರ್ದು ನಾವು. ಆ ದಿವಸವನ್ನ ಯಾವ ಉದ್ದೇಶಕ್ಕಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಆ ವಿಷಯದಲ್ಲಿ ನಮ್ಮ ಕರ್ತವ್ಯ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೊಂಡು ಆ ರೀತಿ ನಾವು ಕೂಡ ನಡ್ಕೋಬೇಕು. ತಾಯಂದಿರ ದಿನಕ್ಕಾಗಿ ಪತ್ರಿಕೆಯಲ್ಲಿ ಏನೇನೋ ಲೇಖನಗಳು ಬರ್ತವೆ. ಅಷ್ಟೇ ಅಲ್ಲ, ಟಿವಿನಲ್ಲಿ ಕೂಡ ಚರ್ಚೆ, ಬೇರೆ ಬೇರೆ ಕಾರ್ಯಕ್ರಮಗಳು ಇಡೀ ದಿವಸ ಬರ್ತಾನೆ ಇರ್ತವೆ. ನನ್ ಮಗಳು ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳಿ ನನ್ ಜೊತೆ ಫೋಟೋ ತೆಗೆದುಕೊಂಡು ಮೊಬೈಲ್ ನಲ್ಲಿ ಹಾಕಿದ್ಲು. ಹಂಗ ನೋಡಿದ್ರೆ ನಮ್ಮ ದೇಶದ ಸಂಸ್ಕೃತಿನಲ್ಲಿ ದಿನನಿತ್ಯದ ಬದುಕಿನಲ್ಲಿ ಪ್ರತಿ ದಿನವೂ ಕೂಡ ತಾಯಿ ತಂದೆ ದಿನನೇ ಅಲ್ವೇನವ್ವ? ಎತ್ತವರಿಗೆ ನಮ್ಮ ಸಂಸ್ಕೃತಿಯಲ್ಲಿ ಕೊಟ್ಟಷ್ಟು ಮರ್ಯಾದೆ ಗೌರವನ ಬೇರೆ ಯಾರು ಕೊಡಕ್ಕಾಗುತ್ತೋ ಇಲ್ವಪ್ಪ. ದೇವರು ಎಲ್ಲ ಕಡೆ ತಾನು ಇರಕ್ಕಾಗಲ್ಲ ಅಂತ ಹೇಳಿ ತಾಯಂದ್ರನ್ನ ಕೊಟ್ಟಿದ್ದಾನೆ ಎಂದು ಹೇಳೋ ಶ್ರೀಮಂತ ಒಂದು ಆಲೋಚನೆ ಸಂಸ್ಕೃತಿ ಕಂಡ್ರವ್ವ ನಮ್ದು. ಅಮ್ಮನ ಮಡಿಲಿನಂತ ಜಾಗ ಬೇರೆ ಯಾವ್ದಿದೆ ಹೇಳು. ಮಕ್ಕಳು ಏನ್ ತಪ್ಪು ಮಾಡಿದ್ರು ಒಂದು ಕ್ಷಣಕ್ಕೆ ಕ್ಷಮಿಸಿ ಬಿಡೋ ದೊಡ್ಡ ಮನಸ್ಸು ಅವಳದ್ದು ತಾನೆ. ಹೆತ್ತ ತಾಯಿ ಹೊತ್ತ ಭೂಮಿ ಎರಡು ಕೂಡ ಸ್ವರ್ಗಕ್ಕಿಂತ ಹೆಚ್ಚಿಂದು ಅಂತ ಶ್ರೀರಾಮನೇ ಹೇಳಿಲ್ವಾ? ತಾನು ಉಪವಾಸ ಇದ್ದು ಮಕ್ಕಳನ್ನ ಸಾಕೋ ಔದಾರ್ಯವಂತೆ ತಾಯಿ ಏನ್ ಜಯಮ್ಮ? ಅದನ್ನೇ ಏನ್ ಹೇಳದ್ ಬಿಡು ಗೌರ, ಇದ್ದಾಗ ತಾಯಿ ಬೆಲೆ ಗೊತ್ತಾಗಲ್ಲ ಕಣವ, ಕಳ್ಕೊಂಡ್ಮೇಲೆ ಅದ್ರ ಬೆಲೆ ನಮ್ಗೆ ಗೊತ್ತಾಗದು. ಅದ್ರಲ್ಲೂ ಹೆಣ್ಮಕ್ಳು ಅಂದ್ರೆ ಅಮ್ಮನಿಗೊಂದು ಜೀವ, ತಾಯಿದ್ರೆ ತವರೆಚ್ಚು, ತಂದಿದ್ರೆ ಬಳಗೆಚ್ಚು ಅಂತ ನಮ್ಮ ಜನಪದರೇ ಹೇಳಿದರಲ್ವಾ? ನೀನ್ ಹೇಳೋ ಮಾತಲ್ಲೂ ಅರ್ಥ ಐತೆ ಗಂಗಮ್ಮ. ನಮ್ಮನೇನೆ ನೋಡವ, ನಮ್ಮಮ್ಮ ಇರ ತನಕ ನಮ್ಮಕ್ಕ ನಮ್ ತಂಗಿ ಯಾವಾಗ್ಲೂ ತವ್ರ ಮನೆಗೆ ಬಂದೋಗೋರು. ಅವರೆಲ್ಲ ತೀರೋದ್ಮೇಲೆ ವರ್ಷಕ್ಕೊಂದ್ಸಾರಿನೂ ಬರಲ್ಲ. ಅಮ್ಮ ಇರ ತನಕ ಕಣಪ್ಪ ತವ್ರ ಮನೆ, ಆಮೇಲೆ ಹಿಂಗೆ ಹಾಕ್ಮಣೆ, ನೂಕ್ಮಣೆ, ತಳ್ಮಣೆ ಅಂತ ಮಾಡಿ ಮತ್ತೆ ಅತ್ಲಗೆ ತಲೆ ಹಾಕಿ ಮಲ್ಗೋಕ್ಕೂ ಆಗಲ್ಲ. ಇನ್ನು ಅಪ್ಪನೂ ಇಲ್ಲ ಅಂದ್ರೆ ಮುಗ್ದೇ ಹೋಯ್ತು. ನಾ ಹುಟ್ಟಿ ಬೆಳೆದ ಮನೆ ನಮ್ಗೆ ಬಾಗಲ್ ತೆಗಿಲಿಲ್ಲ. ಯಾಕ್ ತೆಗಿಯಲ್ಲ? ಆಸ್ತಿ ಗಿಸ್ತಿಗೆ ಸೈನ್ ಹಾಕಿಸ್ಕೊಳ್ಳಕ್ಕೆ ಹೋಳಿಗೆ ಊಟ ಮಾಡಿ ಕರ್ಕೊಂಡೋಗ್ತಾರೆ ಜಯಮ್ಮ. ಈಗ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಕೂಡ ನಮ್ಮಪ್ಪ ಅಮ್ಮ ಅಕ್ಕ ತಂಗಿ ಇವ್ರನ್ನೆಲ್ಲ ಸರಿಯಾಗಿ ನಡೆಸ್ಕೊಳ್ಳಿಲ್ವಾ ಅಂತ. ಈಗೇನಾಯ್ತಿ, ಒಡ ಹುಟ್ಟಿದವರನ್ನ ಪ್ರೀತಿಯಿಂದ ಕರೆದು ಕಳಿಸಿದ್ರಾಯ್ತು. ಆಯ್ತು ಅನ್ನೋದೇನು ಮಾಡಬೇಕು, ಅದು ನಿನ್ ಜವಾಬ್ದಾರಿ ಅಲ್ವಾ ಶಿವಣ್ಣ? ಹಂಗಂತ ಎಲ್ಲ ಮನೆಗಳಲ್ಲೂ ಈ ತರನೇ ಇರಲ್ಲ. ಹೆಣ್ಣು ಮಕ್ಕಳನ್ನ ಇನ್ನಿಲ್ಲದೆ ಅಕ್ರೆಯಿಂದ ನಡೆಸ್ಕೊಳ್ಳೋ ಅಣ್ಣ ತಮ್ಮ ಅತ್ತಿಗೆ ನಾದ್ನಿಯರು ಕೂಡ ಇದಾರವ್ವ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿದ ದಿವಸದಿಂದನೇ ನಮಗೆ ಪ್ರತಿದಿನ ಕೂಡ ತಂದೆ ತಾಯಿ ದಿನ ಅಲ್ವಾ? ಅಷ್ಟಕ್ಕೂ ಮಕ್ಕಳು ಮೊದಲು ಕಲಿಯೋ ಮಾತೆ ಅಮ್ಮ ಅಂತ ಅಲ್ವಾ? ಮತ್ತೆ ಅಯ್ಯಯ್ಯೋ ನನ್ ಕೂಸೇ, ನನ್ ಬಂಗಾರ, ನನ್ ಚಿನ್ನ ಅಂತ ಎಷ್ಟು ಆಸೆ ಮಾಡ್ತಾಳೆ ಅಮ್ಮ ಆದವಳು. ಈ ಸೋಜ್ಗ ನೋಡು, ಕಾಲಿಗೆ ಒಂದು ಮುಳ್ಳೊಕ್ಕರೆ ಅಮ್ಮ ಅಂತೀವಿ, ಕೈಗೊಂದಿಷ್ಟು ನೋವಾದ್ರೆ ಅಪ್ಪ ಅಂತೀವಿ, ಜ್ವರ ಬಂದ್ರೆ ಅವ್ವಾ ಅವ್ವಾ ಅಂತ ಕೊರಕ್ತಿವಿ. ಆಶ್ಚರ್ಯ ಆದ್ರೆ ಅಮ್ಮ ಅಲ್ಲಿ ನೋಡು, ಸಂತೋಷ ಆದ್ರೆ ಅಪ್ಪ ಅಂತ ಕಕ್ಕೂಗಾಡ್ತೀವಿ. ದಿನವೆಲ್ಲ ಕೆಲಸ ಮಾಡಿ ಸಾಕಾದಾಗ ಅಮ್ಮ ಸುಸ್ತಾಗೋಯ್ತು ಅಂತ ಹೇಳ್ತೀವಿ. ಜವಾಬ್ದಾರಿಯ ಕೆಲಸಗಳನ್ನ ಮಾಡಿ ಮುಗಿಸಿದ ಮೇಲೆ ನಿರಾಳವಾಗಿ ಅಪ್ಪ ಅಂತ ಕಾಲ್ ಚಾಚ್ಕೊಳ್ತೀವಿ. ಕಷ್ಟದ ಕೆಲಸದ ಪ್ರಾರಂಭಕ್ಕೆ ಅಪ್ಪಾ ಇದನ್ನೆಲ್ಲ ಹೆಂಗಪ್ಪ ಮಾಡೋದು ಅಂತೀವಿ. ಕೆಲಸ ಮುಗಿದ ಮೇಲೆ ಅಮ್ಮ ಹೆಂಗೋ ಮುಗೀತು ಕಣವ್ವ ಅಂತೀವಿ. ನಮಗೆ ಪ್ರತಿ ಕ್ಷಣನೂ ಕೂಡ ಎತ್ತವರ ಕ್ಷಣನೇ ಅಲ್ವಾ? ಬೇರೆ ಭಾಷೆನಲ್ಲಿ ಏನಂದರು, ಓ ಮೈ ಗಾಡ್ ವಾಟ್ ದ ಹೆಲ್ತ್, ಓ ಶಿಟ್ ಇಟ್ ಮೈ ಬ್ಯಾಡ್ ಲಕ್, ಇಟ್ ಮೈ ಗುಡ್ ಲಕ್. ನನಗೆ ಗೊತ್ತಿದ್ದಂಗೆ ಇಷ್ಟೇ ಅಪ್ಪ. ಇಂಥ 100 ಪದ ಬಳಸಿದ್ರು ಒಂದೇ ಒಂದು ಅಮ್ಮ ಒಂದೇ ಒಂದು ಅಪ್ಪನಿಗೆ ಸಾಟಿಯಾಗಲ್ಲ ಬಿಡು. ಹಂಗಂತ ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಬೇಡ ಕಣಪ್ಪ. ಅವರದ್ದು ಅವರಿಗೆ ಚಂದ, ನಮ್ದು ನಮಗೆ ಸರಿ. ಹಂಗಲ್ಲವ, ಅಪ್ಪನ ಎಗಲು ಅಮ್ಮನ ಮಡಿಲು ಮಕ್ಕಳಿಗೆ ಎಷ್ಟು ಸಂತೋಷ ಆತ್ಮವಿಶ್ವಾಸ ಕೂಡ ಜಾಗಗಳು ಅನ್ನೋದು ಒಂದು ಅದ್ಭುತ ಕಣವ, ಅದ್ಭುತ. ಉಂಕಣವ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಅಷ್ಟಲ್ದೆ ಹೇಳಿದಾರ. ಅಮ್ಮನ ಪ್ರೀತಿನಲ್ಲಿ ಒಂಥರ ಆರ್ದ್ರತೆ ಇರುತ್ತೆ. ಹಂಗ ಹೇಳದಾದ್ರೆ ಅಪ್ಪನ ಪ್ರೇಮಕ್ಕಿಂತ ಅಮ್ಮನ ಕಾಳಜಿನೇ ದೊಡ್ಡದ ಅಂತ. ಹಂಗೇನಿಲ್ಲ ಬಿಡು ಶಿವಣ್ಣ, ಅಮ್ಮ ಬಾಯಿ ಬಿಟ್ಟು ಹೇಳೋ ಒಂದು ಮಾತನ್ನು ಅಪ್ಪ ಮನಸ್ಸಿನೊಳಗೆ 100 ಸಾರಿ ಯೋಚನೆ ಮಾಡ್ತಾರೆ, ಆದ್ರೂ ಮನಸ್ಸಿನೊಳಗೆ ಬಚ್ಚಿಟ್ಟು ಹೇಳಲ್ಲ ಕಣಪ್ಪ ಅಷ್ಟೇಯ. ಜೇಬಲ್ಲಿ 3 ಕಾಸಿಲ್ಲ ಅಂದ್ರೂ ಕೂಡ ಮಕ್ಕಳು ಮನೆಯವರ ಎದುರಿಗೆ ಅದನ್ನ ತೋರಿಸ್ಕೊಳ್ಳೋದೇ ಇಲ್ಲ. ತನ್ನ ಮಕ್ಳ ಬಳಿ ನನಗೇನು ಕಮ್ಮಿ ಇಲ್ಲ, ನೀನು ಯಾವ್ದಕ್ಕೂ ಎದುರುಬೇಡ ಅಂತ ಧೈರ್ಯ ಕೊಡೋದು ಅಪ್ಪನ ಸ್ವಭಾವ ಅಲ್ವಾ? 1000 ನೋವು ನುಂಗ್ಕೊಂಡು ಎದೆ ಒಳಗೆ ಹೇಳ್ತಾ ಇದ್ರು ಮೇಲ್ ಮೇಲ್ ನಗಕ್ಕೆ ಅಪ್ಪನ ಕೈಲಿ ಬಿಟ್ರೆ ಮತ್ತಾರಿಂದ ಸಾಧ್ಯ ಹೇಳಿ. ಎಷ್ಟೋ ಸಾರಿ ತನ್ನ ಕಾಯಿಲೆಗೆ ಆಸ್ಪತ್ರೆಗೂ ಹೋಗ್ದಂಗೆ ಮರ್ಯಾದೆ ಉಳಿಸ್ಕೊಳ್ಳೋದಲ್ಲೇ ಪೂರ್ತಿ ಜೀವನ ಕಳೆದು ತಂದೆಯರು ಕೂಡ ತುಂಬಾ ಜನ ಇದ್ದಾರೆ. ಮಕ್ಳಿಗೆ ತಮ್ಮ ಅಪ್ಪನೇ ದೊಡ್ಡ ಹೀರೋ ಕಣ್ರವ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಅಂತೀನಿ. ಅವರು ಚಿಕ್ಕ ಮಕ್ಕಳಿದ್ದಾಗ ನಾವು ತಂದೆ ತಾಯಿಯೇ ಆಗಿರ್ತೀವಿ, ಬೆಳೆ ದೊಡ್ಡವರಾದ್ಮೇಲೆ ಅವರೇ ನಮಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬಿಡ್ತಾರೆ. ಇದೆಲ್ಲ ಎಷ್ಟು ಅದ್ಭುತ ಅಂತೀನಿ. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಎನ್ನುವಂತ ಎಂತ ಉದಾತ್ತವಾದ ಶ್ರೀಮಂತವಾದ ಸಂಸ್ಕೃತಿ ನಮ್ಮದು. ಅದನ್ನು ಕೂಡ ಅನುಮಾನಿಸುವ ವಕ್ರ ಮನಸ್ಸುಗಳೇನು ಕಡಿಮೆ ಇಲ್ಲ ಕಣಪ್ಪ ಇಲ್ಲಿ. ಒಂದಾಡರು ಅಂದ್ಲಿ ಬಿಡು ಗೌರ, ಅವ್ರು ಏನು ಅಂದ್ರು ಅಂತ ನಮ್ಮ ಮೌಲ್ಯಗಳಿಗೇನು ಕಮ್ಮಿ ಆಗ್ತಾವ? ನಾವೇನು ಕೇಕ್ ತಂದು ಫೋಟೋ ತೆಗೆದು ಪಾರ್ಟಿ ಮಾಡಿ ಉಡುಗೊರೆ ಕೊಟ್ಟು ಎತ್ತವರ ದಿನಾಚರಣೆ ಮಾಡೋದು ಬೇಡ. ಅವ್ರಿಗೆ ಯಾವುದೇ ನೋವು ಕೊಡದಂಗೆ ಸಾಯೋ ಕಾಲದಲ್ಲಿ ಸುಖವಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಗಂಗಮ್ಮ. ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನ ಎಷ್ಟು ಜನತ ಮಾಡಿ ಬೆಳೆಸಿರ್ತಾಳೆ, ಈ ವಯಸ್ಸಿನಲ್ಲಿ ಜೋರಾಗಿ ಕೂಗಾಡಿ ಏನೇನೋ ಆಜ್ಞೆ ಮಾಡಿ ಅವರನ್ನ ಎದುರಿಸಬಾರದು ಕಣಪ್ಪ. ನಮ್ಮ ಅಪ್ಪನ್ನ ಅವ್ವನ್ನ ನಾನು ಸಾಕ್ತಿ, ನಾನ್ ನೋಡ್ಕೊಂಡೆ ಅಂತ ಹೇಳ್ಕೊಂಡು ದೊಡ್ಡವರಾಗಕ್ಕೆ ನೋಡೋದು ತಪ್ಪು. ಯಾಕವ್ರು ನಮ್ಮನ್ನ ಬಟ್ಟೆ ಕಟ್ಟಿ ಸಾಕಿ ದೊಡ್ಡವ್ರು ಮಾಡಿಲ್ಲೇನವ್ರು? ಎಷ್ಟು ಜನ್ಮ ಎತ್ತಿ ಬಂದ್ರು ಆ ಋಣ ತೀರ್ಸಕ್ಕಾಗುತ್ತಾ? ಎತ್ತವರು ನಮ್ ಜೊತೆ ಇದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ ಅಂದ್ಕೊಳ್ಳಿ. ದುಡ್ಡು ಕಾಸಿನಲ್ಲಿ ಯಾರು ಉತ್ತಮವಾಗಿರ್ತಾರ ಅವರು ನೋಡ್ಕೊಂಡ್ರೆ ತಪ್ಪೇನು ಅಂತೀನಿ. ಮಕ್ಕಳು ದೊಡ್ಡವರಾಗಿ ಆಸ್ತಿ ಪಾಲು ಮಾಡ್ಕೊಂಡಾಗ ಎತ್ತವರನ್ನು ಭಾಗ ಮಾಡ್ಕೊಳ್ಳೋದು ಬಿಡಬೇಕು. ಕೊನೆಗಾಲದಲ್ಲಿ ಹಿರಿಯ ಜೀವಗಳು ಒಟ್ಟಾಗಿ ಬದುಕೋದು ಬೇಡುವ. ಅಪ್ಪ ಅಮ್ಮ ನಮ್ ಜೊತೆಲಿ ನಮ್ಮನೇಲಿ ಇದಾರೆ ಅನ್ನೋ ಬದ್ಲು ನಾವು ಎತ್ತವರ ಜೊತೆ ಅವ್ರ ಮನೇಲಿ ಇದೀವಿ ಅನ್ನೋ ಮಾತು ಎಷ್ಟು ಸುಂದರವಾಗಿರುತ್ತೆ ಕೇಳಕ್ ಹೇಳ್ರಪ್ಪ. ನಾವು ಕೂಡ ಅಷ್ಟೇಯ, ತಂದೆ ತಾಯಿ ಹೆಂಗೋ ಅತ್ತೆ ಮಾವನು ಹಂಗೆಯ, ಅವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ಕೊಳ್ಬೇಕು. ಈ ಮನೆಯಲ್ಲಿ ಹಿರಿಯ ಜೀವಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮಪ್ಪ ಅಮ್ಮನ್ನ ಮನೆಗೆ ಬಂದ ಸೊಸೆಯರು ಚೆನ್ನಾಗಿ ನೋಡ್ಕೊಳ್ತಾರೆ. ತಂದೆ ತಾಯಿ ಕೂಡ ಯಾವುದೋ ಕಾರಣಕ್ಕೆ ಯಾರೋ ಒಬ್ಬರನ್ನ ಪ್ರೀತಿಯಿಂದ ನೋಡೋದು ಮತ್ತಾರನ್ನೋ ಅಸಡ್ಡೆ ಮಾಡೋದು ಮಾಡಬಾರದು. ಹಂಗೆಲ್ಲ ಮಾಡೋರು ಕಮ್ಮಿ ಕಣಪ್ಪ. ಒಂದು ದಿನಾಚರಣೆಯ ವಿಷಯ ಮಾತಾಡ್ತಾ ಎಷ್ಟೆಲ್ಲ ಸಂಗತಿಗಳನ್ನ ಅನಾವರಣ ಆಯ್ತು ನೋಡಿ. ಇಂಥದೆಲ್ಲ ಅರ್ಥ ಆಗ್ಲಿ ಅಂತಾನೆ ಇಂತಹ ದಿನಾಚರಣೆಗಳನ್ನ ಘೋಷಣೆ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಇಷ್ಟು ದಿವಸ ಯಾರಾದ್ರೂ ಕೂಡ ತಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅತ್ತೆ ಮಾವ ಇವ್ರನ್ನೆಲ್ಲ ಹೆಂಗ್ ನೋಡ್ಕೊಂಡಿದ್ದೀರಾ ಅನ್ನೋ ವಿಷಯ ಬಿಟ್ಟುಬಿಟ್ಟು ಇನ್ಮೇಲಾದ್ರೂ ತುಂಬಾ ಅಕ್ಕರೆ ಕಾಳಜಿಯಿಂದ ನೋಡ್ಕೊಂಡ್ರೆ ಇಂಥ ದಿನಾಚರಣೆಗಳಿಗೊಂದು ಅರ್ಥ ಬರುತ್ತೆ. ನೀವೇನಂತೀರಾ? ಇಲ್ಲ ಅಂದೋರ್ ಯಾರು? ಇದುವರೆಗೂ ಎತ್ತು ಒತ್ತವರ ದಿನ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.

ಕೂಡ ಆಗಿರುತ್ತದೆ. ಈಗ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಫಾರಂ ನಿಂದ ಅಂದ್ರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ರೈತರ ಜಮೀನುಗಳಲ್ಲಿ ಈ ಒಂದು ಬೀಜೋತ್ಪಾದನೆ ಏನಾದ್ರೂ ಮಾಡಿಸ್ತಾ ಇದ್ರೆ? ಈಗ ಸದ್ಯಕ್ಕೆ ಸರ್ ನಮ್ಮ ಶಿವಮೊಗ್ಗ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಈ ಕಾರ್ಯಕ್ರಮ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಬೀಜ ಘಟಕದವರಿಂದ ಮಾಡಿಕೊಳ್ಳಲಾಗ್ತಿದೆ. ಹಾಗೂ ಕತ್ಲಿಗೇರಿಯಲ್ಲಿ ಬೀಜ ಘಟ ಇದೆ ಸರ್, ಅಲ್ಲೂ ಸಹ ಇದನ್ನು ಅರಿವನ್ನು ಸಹ ಮೂಡಿಸ್ತಾ ಇದ್ದಾರೆ ಕಾರ್ಯಕ್ರಮ ಟ್ರೈನಿಂಗ್ ಗಳಿಂದ. ಬಿತ್ತನೆ ಬೀಜಗಳಿಗೆ ನೀವು ಹೇಳಿದ್ರ ರಾಸಾಯನಿಕ ಮತ್ತು ಜೈವಿಕ ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಮುಂದೆ ಬರತಕ್ಕಂತ ರೋಗಗಳನ್ನ ನಾವು ಹತೋಟಿ ಮಾಡಬಹುದು, ಮೊಳಕೆ ಪ್ರಮಾಣ ಹೆಚ್ಚಿಗೆ ಮಾಡಬಹುದು ಅಂತ ಹೇಳಿದ್ರ. ಈಗ ರಾಸಾಯನಿಕ ಬೀಜೋಪಚಾರ ಮಾಡಬೇಕು ಅಥವಾ ಜೈವಿಕ ಬೀಜೋಪಚಾರ ಮಾಡಬೇಕು ಅಂತಂದ್ರೆ ನೀವು ಸಾಕಷ್ಟು ಹೇಳಿದ್ರೆ ಟ್ರೈಕೋಡರ್ಮ ಇವೆಲ್ಲ ಅಂದ್ರೆ ನಮ್ಮ ರೈತರಿಗೆ ಇವೆಲ್ಲ ಎಲ್ಲಿ ಸಿಗ್ತಾವ ಅಂತ ಗೊತ್ತಿರಬೇಕಲ್ಲ ಮೇಡಮ್? ಹೌದು ಸರ್, ರೈತರಿಗೆ ಇವೆಲ್ಲ ಅನುಕೂಲಗಳು ನೀವು ಯಾವುದೇ ಆದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೀವು ಹೋದರೆ ಸೂಕ್ಷ್ಮಾಣುಜೀವಿಗಳ ಶಾಸ್ತ್ರ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಟ್ರೈಕೋಡರ್ಮ, ಅಜೋಟೋಬ್ಯಾಕ್ಟರ್, ಅಜೋಸ್ಪೈರುಲಮ್, ರೈಸೋಬಿಯಂ ಇವೆಲ್ಲ ಉತ್ಪಾದನೆಯನ್ನು ಅವರು ಮಾಡ್ತಾರೆ. ಹಾಗೂ ಮಾರಾಟವನ್ನು ಸಹ ಕಡಿಮೆ ಬೆಲೆಯಲ್ಲಿ ಪೂರೈಸುತ್ತಾರೆ. ಹಾಗೂ ರೈತ ಸಂಪರ್ಕ ಕೇಂದ್ರಗಳಿಂದಲೂ ಸಹ ಕೃಷಿ ವಿಶ್ವವಿದ್ಯಾಲಯದವರು ಸರಬರಾಜುವನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಸಹ ಈ ಒಂದು ಜೈವಿಕ ಗೊಬ್ಬರಗಳನ್ನು ಸಹ ನೀವು ಪಡೆದುಕೊಳ್ಳಬಹುದು. ಈಗ ಸರ್ ನಮ್ಮ ವಲಯ ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನೆ ಕೇಂದ್ರದಲ್ಲಿ ಸದ್ಯಕ್ಕೆ ಇದು ಒಬ್ಬರು ವಿಜ್ಞಾನಿಗಳು ಅಲ್ಲಿ ಗೊಬ್ಬರಗಳನ್ನು ಉತ್ಪಾದನೆಯನ್ನು ಮಾಡ್ತಿದ್ದಾರೆ ಹಾಗೂ ಸರಬರಾಜನ್ನು ಸಹ ಮಾಡುತ್ತಿದ್ದಾರೆ ಸರ್, ಅದು ನೀವು ತೆಗೆದುಕೊಂಡು ಹೋಗಬಹುದು. ಈಗ ನಿಮ್ಮ ಒಂದು ಬಬ್ಬೂರ್ ಫಾರಂ ನಲ್ಲಿ ನಮ್ಮ ರೈತರಿಗೆ ಏನಾದರೂ ಈ ಬೀಜೋಪಚಾರದ ಬಗ್ಗೆ ಏನಾದರೂ ವಿಶೇಷವಾದ ಒಂದು ತರಬೇತಿ ಏನಾದರೂ ಕೊಡ್ತಾ ಇದ್ದೀರಾ? ಎಸ್ ಸರ್, ನಿಮಗೆ ಬೇಕಂದ್ರೆ ನಾವು ಇದನ್ನ ಸಹ ತರಬೇತಿಯನ್ನಾಗಿ ಕೊಡಲು ನಾವು ಇಚ್ಛಿಸುತ್ತೇವೆ. ಆದರೆ ಈ ತರಬೇತಿಯನ್ನು ಆಲ್ರೆಡಿ ಈಗ ನೀವು ಬಬ್ಬೂರ್ ಫಾರ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳು ಈ ತರಬೇತಿಯನ್ನು ಕೊಡುತ್ತಿದ್ದಾರೆ. ಹಾಗೆ ನಾವು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಂದರೆ ರೈತರ ಡಿಮ್ಯಾಂಡ್ ಪ್ರಕಾರ ನಾವು ನಿಮ್ಗೆ ಕೊಡಬಹುದು. ಈ ಒಂದು ಕೃಷಿಯಲ್ಲಿ ಬೀಜಗಳ ಒಂದು ಬೀಜೋಪಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಿಮ್ಮನ್ನ ಯಾವ ರೀತಿ ನಮ್ಮ ರೈತರ ಸಂಪರ್ಕ ಮಾಡಬಹುದು? ಈ ಬೀಜೋಪಚಾರದ ಮಹತ್ವ ಹಾಗೂ ಬೀಜೋಪಚಾರದ ಬಗ್ಗೆ ತಿಳಿದುಕೊಳ್ಳಬೇಕಂತಂದ್ರೆ ನೀವು ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನೆ ಕೇಂದ್ರಕ್ಕೆ ಸಂಪರ್ಕಿಸಬಹುದು. ಹಾಗೂ ನನ್ನ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಯಾವ್ದು ಟೈಮ್ ಸಮಯದಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ. ನನ್ನ ಫೋನಿನ ನಂಬರ್ 9880528720. ಮತ್ತೊಮ್ಮೆ 9880528720. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಂಧುವರೇ, ಇದುವರೆಗೂ ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬರು ಕೃಷಿ ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಲೀಲಾ ಎಸ್ ಕೊಕ್ಕನೂರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುವ್ಯಂ ಮರುಳಸಿದ್ದೇಶ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಉತ್ತರ ಒಳನಾಡಿನಲ್ಲಿ ತೀವ್ರವಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ಸಕ್ರಿಯವಾಗಿದ್ದು ಕರಾವಳಿಯಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆಯ ಪ್ರಮಾಣ ಪರಶುರಾಮಪುರದಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಭಾರೀ ಮಳೆಯ ಪ್ರಮಾಣ ಕುಂದಾಪುರ, ಉಡುಪಿ ಜಿಲ್ಲೆ 8 ಸೆಂಟಿಮೀಟರ್, ಕಕ್ಕೇರಿ, ಯಾದಗಿರಿ ಜಿಲ್ಲೆ 8 ಸೆಂಟಿಮೀಟರ್. ಮುಖ್ಯ ಮಳೆಯ ಪ್ರಮಾಣ ಸುತಗಟ್ಟಿ, ಮುಟ್ಟಿಕೊಪ್ಪ, ಬೆಳಗಾವಿ ಜಿಲ್ಲೆ 6 ಸೆಂಟಿಮೀಟರ್, ಸಿಂಧನೂರು, ರಾಯಚೂರು ಜಿಲ್ಲೆ 5 ಸೆಂಟಿಮೀಟರ್, ಧಾರವಾಡ ಜಿಲ್ಲೆ 5 ಸೆಂಟಿಮೀಟರ್, ಬೆಳಗಾನೂರು, ರಾಯಚೂರು ಜಿಲ್ಲೆ 5 ಸೆಂಟಿಮೀಟರ್, ಕೋಟಾ, ಉಡುಪಿ ಜಿಲ್ಲೆ 4 ಸೆಂಟಿಮೀಟರ್, ರಾಯಚೂರು ಜಿಲ್ಲೆಯ ಮಾಸ್ಕೆಯಲ್ಲಿ 4 ಸೆಂಟಿಮೀಟರ್, ಬಿಜಾಪುರ ಜಿಲ್ಲೆಯ ಇಂಡಿಯಲ್ಲಿ 4 ಸೆಂಟಿಮೀಟರ್, ಹಾಗೆ ಮಂಟಾಳ ಬೀದರ್ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ನಿಪ್ಪಾಣಿ ಬೆಳಗಾವಿ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಹುಮ್ನಾಬಾದ್ 4 ಸೆಂಟಿಮೀಟರ್, ಕೂಡಲಸಂಗಮ ಬಾಗಲಕೋಟೆಯಲ್ಲಿ 4 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಭಾಗಮಂಡಲ ಕೊಡಗು ಜಿಲ್ಲೆ 4 ಸೆಂಟಿಮೀಟರ್, ಹಾಗೆ ಹರಪನಹಳ್ಳಿ ವಿಜಯನಗರ ಜಿಲ್ಲೆ 3 ಸೆಂಟಿಮೀಟರ್, ಮದ್ದೂರು 3 ಸೆಂಟಿಮೀಟರ್, ವಿಜಯಪುರ ಜಲ್ಕಿ ಕ್ರಾಸ್ನಲ್ಲಿ 3 ಸೆಂಟಿಮೀಟರ್, ಹಾಗೆಯೇ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಇಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ರಾಮನಗರ, ಬರಗೂರು, ತುಮಕೂರು ಜಿಲ್ಲೆ ಇಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಹಾಗೆ ಇಳಕಲ್, ಬಾಗಲಕೋಟೆ 1 ಸೆಂಟಿಮೀಟರ್, ಹುಣಸಗಿ, ಯಾದಗಿರಿ ಜಿಲ್ಲೆ 1 ಸೆಂಟಿಮೀಟರ್, ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ 1 ಸೆಂಟಿಮೀಟರ್, ಹೀಗೆ ಮಳೆಯಾಗಿದೆ ಎಂದು ವರದಿ ತಿಳಿಸಲಾಗಿದೆ. ಇನ್ನು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ಭಾರೀ ಮಳೆಯೊಂದಿಗೆ ಭಾರೀ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ನಾಳೆ ಬೆಳಿಗ್ಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮಂಡ್ಯ, ರಾಮನಗರ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಕೋಲಾರ ಜಿಲ್ಲೆಗಳ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಸಹಿತ ಭಾರಿ ಗುಡುಗು ಮತ್ತು ಮಳೆ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಚಿತ್ರದುರ್ಗ, ತುಮಕೂರು, ಮೈಸೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಹೆಚ್ಚಿನ ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ವರದಿ ತಿಳಿಯಪಡಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಬಿರುಗಾಳಿಯೊಂದಿಗೆ ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ಇರಲಿದ್ದು ಹಗುರದಿಂದ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 30 ಸೆಂಟಿಗ್ರೇಡ್ನಿಂದ 21 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನದ ವರದಿ ತಿಳಿಯಪಡಿಸಿದೆ.